ಬಂಟ್ವಾಳ ತಾಲೂಕು ಪುಣ್ಯ ಗ್ರಾಮದಿಂದ. ಬಂಟ್ವಾಳ ತಾಲೂಕು ಯಾವ ಗ್ರಾಮ? ಪುಣ್ಯ ಗ್ರಾಮ ಅಂತ ಬರ್ತದೆ. ಬಂಟ್ವಾಳದಿಂದ ಅಡ್ಡನಡಕ ಹತ್ತಿರ ಆಗುತ್ತೆ. ವಾರಾಣಸಿ ಫಾರ್ಮ್ ಅಂತ ಅಲ್ಲಿ ನಾನು ಕೆಲಸ ಎಲ್ಲ ಮಾಡುದಲ್ಲಿದೆ. ಮಾಡ್ತೀರಾ ಅಲ್ಲಿ? ಹೌದು. ಅವರಿಗೆ ಇಲ್ಲಿ ಎರಡು ಕಡೆ ಜಾಗ ಉಂಟು, ಆಮೇಲೆ ಒಂದು ಸಾರೋ ಅಂತ, ಅದು ನನ್ನ ಮನೆ ಪಕ್ಕ, ಅಲ್ಲಿ ಕೆಲಸ ಮಾಡುದು. ಯಾರ್ಯಾರಿದಾರೆ ಅಲ್ಲಿ ವಾರಾಣಸಿ ಫಾರ್ಮ್ ನಲ್ಲಿ? ವಾರಾಣಸಿ ಫಾರ್ಮ್ ಅಲ್ಲಿ ತುಂಬಾ ಜನ ಇದ್ದಾರೆ ಸರ್. ಅಲ್ಲ ಮಾಲೀಕರು? ಮಾಲೀಕರು ಅದೇ ವಾರಾಣಸಿ ಅವರ ಮಗ ಕೃಷ್ಣಮೂರ್ತಿ, ಡಾಕ್ಟರ್ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಡಾಕ್ಟರ್. ಅವರ ಶ್ರೀಮತಿ ಹೆಸರು? ಅಶ್ವಿನಿ ಕೃಷ್ಣಮೂರ್ತಿ ಅಂತ. ಅಲ್ವಾ? ಮಗನು ಇರ್ಬೇಕಲ್ವಾ? ಮಗ ಅದೇ ಪಾರ್ಥ ಸುಬ್ರಾಯ ಅಂತ, ಅವರು ಈಜುಪಟ ಆಗಿದ್ದಾರೆ. ತರಬೇತಿ ಎಲ್ಲ ಕೊಡ್ತಾ ಇದ್ದಾರೆ ಅಲ್ವಾ? ಹೌದು ಹೌದು ಹೌದು. ಪ್ರಶಸ್ತಿ ಎಲ್ಲ ಬರ್ತಾ ಉಂಟು. ಈಗಲೂ ಸಾವಯವ ಗೊಬ್ಬರಗಳು ಅದನ್ನೆಲ್ಲ ಮಾಡ್ತಾರೆ ಅಲ್ವಾ? ಹೌದು. ಇಲ್ಲಿ ಮಡಿಕೇರಿ ಕಡೆ ಎಲ್ಲ ಬರ್ತದೆ ಅವ್ರದ್ದು ಗೊಬ್ಬರ, ಆಗ್ರೋಮಿಕ್ಸ್ ಅಂತ ಹೇಳಿ. ಮತ್ತೆ ಟ್ರೈಕೋಡರ್ಮ್ ಎಲ್ಲ ಉಂಟು, ಕಾಯಿ ಮೆಣಸರಿ ಹಾಕುವಂತ. ಹೌದು ಹೌದು. ನಾನು ತುಂಬಾ ವರ್ಷ ಆಯ್ತು ಸರ್, ಒಂದು 25 ವರ್ಷ ಆಯ್ತು ಅಲ್ಲೇ ಕೆಲಸ ಮಾಡುದು. ಏನ್ ಓದಿದ್ದೀರಿ? ಜಾಗ ಉಂಟು ಸ್ವಲ್ಪ. ಏನ್ ಓದಿದ್ದೀರಿ ತಾವು? ನಾನು 10th class. ಹತ್ತನೇ ಕ್ಲಾಸ್. ನಿಮ್ಮ ಕೆಲಸ ಏನು ಅಲ್ಲಿ? ಅಲ್ಲಿ ಎಲ್ಲ ಕೆಲಸ ಉಂಟು ಸರ್. ಖೋಖೋ ಇದು ಕ್ಲೀನಿಂಗ್ ಮಾಡುದು, ಗದ್ದೆ ಕೆಲಸ, ಆಮೇಲೆ ಎಲ್ಲ ಕೆಲಸ ಅಲ್ವಾ? ಅದು ಇದ್ದಂತೆಲ್ಲ. ಓಹೋಹೋ. ಮೊದಲೆಲ್ಲ ಏನಿಲ್ಲ ಅಲ್ಲ, ಈಗ ಇಲ್ಲ. ವಾರಾಣಸಿ ಸುಬ್ರಾಯರು ಇದ್ದಾಗ್ಲೂ ನೀವಿದ್ರಿ ಅಲ್ವಾ? ಅವರು ಯಾವ ಸಂಸ್ಥೆ ಅಧ್ಯಕ್ಷರಾಗಿದ್ರು? ಅವರು ಕ್ಯಾಂಪ್ಕೋ ಅಲ್ವಾ? ಕ್ಯಾಂಪ್ಕೋ ಸಂಸ್ಥೆ ಅಧ್ಯಕ್ಷರಾಗಿದ್ದರು. ನಿಜ ನಿಜ ನೋಡಿ, ಎಲ್ಲ ತಿಳ್ಕೊಂಡಿದ್ದೀರಿ ಸಾಕಷ್ಟು. ಟ್ರೈಕೋಡರ್ಮ ಇದೆಯಲ್ಲ, ಅದು ಶಿಲೀಂಧ್ರನ ಬ್ಯಾಕ್ಟೀರಿಯಾನ? ಅದು ಶಿಲೀಂಧ್ರ. ಹೌದು, ಸರಿಯಾಗಿ ಹೇಳಿದ್ರಿ ಉತ್ತರ. ಹೌದು, ಸರಿಯಾಗಿ ಹೇಳಿದ್ರಿ. ಅದು ಗೊಬ್ಬರಕ್ಕೆಲ್ಲ ಹಾಕ್ತಾರಲ್ಲ, ಕಾಂಪೋಸ್ಟ್ ಎಲ್ಲ ಮಾಡ್ಲಿಕ್ಕೆ, ಮನೆ ಕಾಳು ಮೆಣಸಿಗೆಲ್ಲ ಒಳ್ಳೇದಾಗ್ತದೆ. ನಿಜ ನಿಜ. ಏನು ಅವರು ಕಾಫಿ ಸಿಪ್ಪೆಯಲ್ಲಿ ಮಾಡುದು ಅಲ್ವಾ, ಅದಕ್ಕೆ ಶಿಲೀಂಧ್ರ ಹಾಕ್ತಾರೆ. ಅದು ಮಾಡೋದು ಅಂತ ಗೊತ್ತಿಲ್ಲ. ಕಾಫಿ ಸಿಪ್ಪೆಯಲ್ಲಿ ಮಾಡುದು. ಹೌದು ಹೌದು. ನಿಜ ನಿಜ. ಮತ್ತೆ ಬೇರೆ ಬೇರೆ ಎಲ್ಲ ಬರ್ತದಲ್ಲ ಸರ್, ಕೊಡ್ತಾರ. ಹೌದು, ಇದು ಕೃಷಿ ಇಲಾಖೆಯಲ್ಲೆಲ್ಲ ಸಿಗ್ತದೆ, ಅದು ಪೌಡರ್ ತರ ಇರ್ತದೆ. ನಿಮ್ಮ ಸಂಖ್ಯೆ ಹೇಳಿ ಚಂದ್ರ ಅವ್ರೆ. ನಮ್ಮ ಸಂಖ್ಯೆ ಸರ್, ನನಗೆ ಬಾಯಿ ಪಾಠ ಇಲ್ಲ ಮೊಬೈಲ್ ಅಲ್ಲಿ. ಓ ಹಾಗೆ. ನಿಮ್ದೆ ನಿಮ್ ಸಂಖ್ಯೆ ನಿಮ್ಗೆ ನೆನಪಾಗಲ್ವಾ? ಅದು ಬಾಯ್ ಪಾಠ ಇಲ್ಲ ಸರ್. ಓಹೋ, ಇಲ್ಲ ಬಾಯ್ಪಾಠ ಹಾಕ್ಯಬೇಕ, ಅದೇನ್ ಕಷ್ಟ ಇಲ್ಲ. ಹತ್ತು ಸಂಖ್ಯೆಗಳು ಏನು, ಒಂದಲ್ಲ ಎರಡ್ ಸಾರಿ ನೆನಪು ಮಾಡ್ಕೊಂಡ್ರೆ ತಕ್ಷಣ ಬಂದ್ಬಿಡುತ್ತೆ. ಹೇಳಿ ಹೇಳಿ. 89 ಆದ್ಮೇಲೆ ಒಂದು ಐದು ಆದ್ಮೇಲೆ ಏನು ನೋಡಿ, 89 71 08 15 ಇನ್ಮುಂದೆ ಯಾರೇ ಕೇಳಿದ್ರು ತಕ್ಷಣ ಈ ಸಂಖ್ಯೆಗಳನ್ನ ಕೊಡೋ ತರ ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ. ಒಂದ್ ನಾಲ್ಕು ಸಾರಿ ಕಂಡಪಾಠ ಮಾಡಿ. ಅದು ಎಲ್ಲ ಬರ್ದಿತ್ತು, ಇದು ಮಾತ್ರ ಸಂಖ್ಯೆ ಕೇಳ್ತೀರಂತ ನನಗೆ ಗೊತ್ತಿರಲಿಲ್ಲ. ನಾನು ಜಿಲ್ಲೆ ಬೇರೆ ಅಲ್ವಾ, ಕೊಡಗಿನವರಾದ್ರೆ ಸಂಖ್ಯೆಯನ್ನು ಕೊಡ್ತಾ ಇರ್ತಾರೆ, ನಮ್ದು ಅಷ್ಟು ಸಂಖ್ಯೆ ಕೊಡುವುದಿಲ್ಲ ಅಂತ ಹೇಳಿ. ಇಲ್ಲ ಹಾಗೇನಿಲ್ಲ, ಯಾರೋ ನೆಂಟರು ಕೇಳಿದ್ರು, ಸ್ನೇಹಿತರು ಕೇಳಿದ್ರು, ಚಂದ್ರಣ್ಣ ಏನ್ ನಿಮ್ ಸಂಖ್ಯೆ ಕೊಡಿ ಅಂತಂದ್ರೆ ಪಟ್ನೆ 89 71 08 15 19 ನಾವೇ ಹೇಳಿದ್ವಿ ನೋಡಿ. 89 71 08 15 19 ಅಷ್ಟೇ. ಒಂದೆರಡು ಸಾರಿ ನಾಲ್ಕು ಸಾರಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ತಕ್ಷಣ ಹೇಳ್ಬೋದು ಅಲ್ವಾ? ಓಕೆ. ಟ್ರೈಕೋಡ ಮುದ್ದೆ ಹೇಳಿದ್ರಿ, ಮತ್ತೆ ಇನ್ನು ಬೇರೆ ಬೇರೆ ಸಂಗತಿಗಳ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಪ್ರಶ್ನೆ ಕೇಳೋಣ. ಕಾಫಿ ನಾಡಿನಲ್ಲಿ ಎಷ್ಟು ಶೇಕಡ ತೋಟಗಳು ಆಮ್ಲೀಯವಾಗಿದಾವಂತ? ಆಮ್ಲೀಯ ಆಮ್ಲೀಯ ಅಂದ್ರೆ ಗೊತ್ತಾಗುತ್ತಲ್ವಾ? ಹುಳಿ ಬರ್ತಕ್ಕಂಥದ್ದು. ಹೌದು, ಎಷ್ಟು ಎಷ್ಟು ಪ್ರಮಾಣ ತೋಟಗಳು ಆಮ್ಲೀಯವಾಗಿದ್ದಾವೆ ಅಂತ ಹೇಳ್ಬೋದಾ? ಕಾಫಿ ಬೆಳೆಯುವ ಪ್ರದೇಶದಲ್ಲಿ, ಅದರಲ್ಲೂ ಮಲೆನಾಡುಗಳಲ್ಲಿ. ಓ, ಚೆನ್ನಾಗಿ ಹೇಳ್ತದ್ರಿ. ಇನ್ನು ಹತ್ತರ ಬರಬೇಕು, ಹತ್ತತ್ರ ಬಂದಿದ್ರಿ, ತೊಂದ್ರೆ ಇಲ್ಲ. ಶೇಕಡ 98 ಬಹಳಷ್ಟು ಬಹಳಷ್ಟು ಬಹುತೇಕ ಕಾಫಿ ತೋಟಗಳು ಆಮ್ಲೀಯವಾಗಿದ್ದಾವೆ. ಇದರಿಂದ ನಮ್ಮ ಇಲ್ಲಿ ತೋಟ ಇಲ್ಲ. ಹೌದು, ಅಡಿಕೆ ತೋಟಗಳ ಮಣ್ಣನ್ನು ಆಮ್ಲೀಯವಾಗಿದಲ್ವಾ? ಹೌದು ಹೌದು. ಹೌದು, ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಮೇಡಮ್ಗೂ ನಮ್ಮ ನಮಸ್ಕಾರ ತಿಳಿಸಿ ಮಾತಾಡ್ತೀನಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೋಡಿ, ಚಂದ್ರ ಅವರು ಸುಮಾರು 25 ವರ್ಷಗಳಿಂದ ವಾರಣಾಸಿ ಫಾರಂನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅನುಭವ ಚೆನ್ನಾಗಿದೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಮಾತಾಡಿ? ಯಾರು ತಾವು? ಹಾ ಹೇಳಿ, ಯಾರು ತಾವು? ನಾನು ರಮೇಶ್. ರಮೇಶ್ ಅವರು ಎಲ್ಲಿಂದ? ಚೇರಂಬಾನೆ. ಹೌದು. ಹಾ ಹಾ, ಏನ್ ಮಾಡ್ತೀರಿ ರಮೇಶಣ್ಣ? ನಿಮ್ದು ಬೆಳೆ ಏನ್ ಮಾಡ್ತದ್ರಿ? ಎಷ್ಟು ಎಕರೆ? ನಾವು ಸ್ವಲ್ಪ ಕಾಫಿ ತೋಟ. ಕಾಫಿ? ಕಾಫಿ ತೋಟ ಇದೆ. ಹಾ ಹಾ. ಆಮೇಲೆ ಅದರಲ್ಲಿ ಕರಿಮೆಣಸು. ಹಾ ಹಾ. ಅದರಲ್ಲಿ 100 ಬುಡ ಏಲಕ್ಕಿ. ಹಾ ಹಾ. ಸ್ವಲ್ಪ ಬಾಳೆ. ಹಾ, ಯಾವ ಬಾಳೆ? ಬಾಳೆ, ಏಲಕ್ಕಿ ಬಾಳೆ, ಏಲಕ್ಕಿ ಮರ ಬಾಳೆ. ಹಾ ಹಾ. ಆಮೇಲೆ ಬೆಳೆಸ್ಕೊಂಡಿದ್ದೇನೆ. ದನಕರುಗಳು? ಒಂದು ಹಸ ಇದೆ ಸರ್, ಕರಿ ಹಸ. ಮತ್ತೆ ಕೋಳಿ, ಆಡುಗಳು ಇವನ್ನೇನಾದ್ರೂ ಸಾಕ್ತೀರಾ? ಹಂದಿಗಳು? ಅವು ಏನಿಲ್ಲ ಸರ್, ಸಾಕುವಷ್ಟು ಅನುಕೂಲ ಇಲ್ಲ. ಓಹೋ, ಇಲ್ಲ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತಾರೆ. ಅಯ್ಯೋ ಅಯ್ಯೋ, ಕೆಲವೊಬ್ರು ನಿಮ್ಗೆ ಆಶ್ಚರ್ಯ ಆಗ್ತತೆ. ನೀವು ಕಂಡಿದ್ರಿ, ಜಮೀನ್ ಇಲ್ದಿದ್ರು 5-10-50 ಎಕರೆ ಹೊರಗಿನವ್ರು ತಗೊಂಡು, ಗುತ್ತಿಗೆ ತಗೊಂಡು ಏನೆಲ್ಲ ಹೋರಾಟ ಮಾಡಿ ಸ್ಥಿತಿವಂತರಾಗಿದ್ದಾರೆ. ಅವಕಾಶ ಇಲ್ಲ, ಕಷ್ಟ ಇದೆ ಅಂತ ಅನ್ಕೊಂಬಲೇಬಾರದು. ಜೀವನದಲ್ಲಿ ನಾವು ಬೆಳಿಬೇಕಂದ್ರೆ ಹೋರಾಟ ಮಾಡ್ಲೇಬೇಕು. ರಮೇಶ್ ಅವರು ಏನ್ ಓದಿದ್ರಿ ತಾವು? ಹೇಗಿದೆ ತಮ್ಮ ಜೀವನ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಉಂಟು. ಆದ್ರೆ ಈ ವರ್ಷ ಅತಿವೃಷ್ಟಿ, ಮಳೆ ಜಾಸ್ತಿ ಆದ ಕಾರಣ ಕಾಫಿ ಮೆಣಸಿಗೆಲ್ಲ ತುಂಬಾ ಪೆಟ್ಟಾಯ್ತು. ಹೌದು. ಒಟ್ಟು ಎಷ್ಟೆಕರೆ ತೋಟ ನಿಮ್ದೆಲ್ಲ? 4 ಎಕರೆ ಇದೆ. 4 ಎಕರೆ. ಗದ್ದೆನು ಇದೆಯಾ? ಗದ್ದೆ 30 ಸೆಂಟ್ ಗದ್ದೆ ಇದೆ ಸರ್. ಓಹ್, ಬೆಳಿತೀರ ಭತ್ತ? ಬೆಳ್ಕೊಂತೀರ? ಅಡಿಕೆ ಹಾಕಿದ್ದೇನೆ, ಸುಮಾರು 40 ವರ್ಷ ಆಯ್ತು ಅಡಿಕೆ ಹಾಕಿ. ಹೌದಾ? ಅಡಿಕೆ ಹಾಕಿ 40 ವರ್ಷ ಆಯ್ತಾ? ಹೌದು. ಹಂಗಾದ್ರೆ ಸ್ವಲ್ಪ ಚೆನ್ನಾಗಿ ದುಡ್ಡು ಸಿಗ್ತಿರ್ಬೇಕಲ್ವಾ? ಈಗ ಬೆಲೆ ಹೆಚ್ಚಾಗಿರೋದ್ರಿಂದ ಒಂಥರ ಎಲ್ಲರ ಆಸಕ್ತಿ ಹೆಚ್ಚಾಗಿದೆ, ಮತ್ತೆ ಒಂಥರ ಓ ಹೀಗೂ ನಾವು ಕಡೆಗಣಿಸ್ಬಿಟ್ಟಿವಲ್ಲ ಅನ್ನೋ ತರ ಆತಂಕ ಅಲ್ವಾ? ಹೌದು. ಇಲ್ಲ, ಚೆನ್ನಾಗಿ ಇಟ್ಕೊಳ್ಳಿ, ಯಾವುದೇ ಬೆಳೆನ ಕಡೆಗಣಿಸ್ಬಾರ್ದು. ಒಂದಲ್ಲ ಇನ್ನೊಂದು ವರ್ಷ ಒಳ್ಳೆ ಬೆಲೆ ಬಂದೇ ಬರುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೂ ಅನುಕೂಲ ಆಗ್ತದೆ. ಹೌದು. ರಮೇಶಣ್ಣ, ಒಂದು ಪ್ರಶ್ನೆ, ಬಹಳ ಸಹಜವಾದ ಪ್ರಶ್ನೆ, ನಿಮಗೂ ಉತ್ತರ ಸಿಗ್ಬೋದು ಅಂತ ಅನಿಸುತ್ತೆ. ಕೊಡಗಿನಲ್ಲಿ ಒಂದು ಹಣ್ಣಿನ ಬೆಳೆಯನ್ನ ಬೆಳೀತಾರೆ, ಆದ್ರೆ ಹಣ್ಣಿಗೆ ಸಿಹಿ ಇಲ್ಲ. ಈಗ ಉದಾಹರಣೆಗೆ ಮಾವಿನಲ್ಲಿ ಸಿಹಿ ಹುಳಿ ಇರುತ್ತೆ, ಲಿಚ್ಚಿ ಹಣ್ಣು ಸಿಹಿ ಇರುತ್ತೆ, ಪೇರಲ ಹಣ್ಣು ಸಿಹಿ ಇರುತ್ತೆ, ಸಪೋಟ ಹಣ್ಣು ಸಿಹಿ ಇರುತ್ತೆ ಅಲ್ವಾ? ಆದ್ರೆ ಕೊಡಗಿನಲ್ಲಿ ಒಂದು ಹಣ್ಣು ಬೆಳೀತಾರೆ, ಅದು ಒಳ್ಳೆ ಬೇಡಿಕೆನೇ ಇದೆ, ಆದ್ರೆ ಆ ಹಣ್ಣಿಗೆ ಸಿಹಿ ಇಲ್ಲ. ಬಹಳ ಜನ ಇಷ್ಟಪಟ್ಟು ಖರೀದಿ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇದೆ. ಅದು ಯಾವ್ದದು? ಯಾವ್ದದು? ಬಹಳ ಜನ ಬೆಳೀತಾರೆ. ಕಾಡಲ್ಲ, ಕಾಡಲ್ಲ, ಕಾಫಿ ತೋಟಗಳಲ್ಲಿ ಬೆಳೀತಾರೆ, ಅಲ್ಲಲ್ಲಲ್ಲಿ ತೋಟದ ಅಂಚಿನಲ್ಲಿ ಬೆಳೀತಾರೆ, ಒಳಗಡೆನ ಹಾಕಿದ್ದಾರೆ. ಇತ್ತೀಚೆಗೆ ಕೆಲವೊಬ್ರು ಅಂತೂ 100-500 ತನಕ ಹಾಕೊಂಡಿದ್ದಾರೆ. ಮರ ಮರ ಹುಳಿ ಇರೋದಿಲ್ಲ, ಹುಳಿ ಇಲ್ವೇ ಇಲ್ಲ, ಸಿಹಿ ಸಿಹಿ ಇಲ್ವೇ ಇಲ್ಲ, ಹುಳಿ ಇಲ್ವೇ ಇಲ್ಲ, ಸಿಹಿ ಇಲ್ವೇ ಇಲ್ಲ, ಸಪ್ಪೆ ಸಪ್ಪೆ, ಆದರೂ ಜನ ಇಷ್ಟಪಡ್ತಾರೆ. ಇನ್ನೊಂದು ಸ್ವಲ್ಪ ಉತ್ತರ ನಿಮಗೆ ಸಿಗೋ ತರ ನೋಡಿ ಹೇಳ್ತೀನಿ ನೋಡಿ. ಉತ್ತರ ನಿಮಗೆ ಸುಲಭ ಸಿಗ್ಬೇಕಂದ್ರೆ, ಒಳಗಡೆ ದೊಡ್ಡ ಬೀಜ, ಒಂದೇ ಒಂದು ಬೀಜ, ಒಂದೇ ಒಂದು ಬೀಜ, ದೊಡ್ಡ ಬೀಜ. ಯಾವ್ದದು? ಎಗ್ ಫ್ರೂಟ್. ಎಗ್ ಫ್ರೂಟ್ ಸಿಹಿ ಇರುತ್ತಲ್ಲ? ಸಿಹಿ ಬರೋದಿಲ್ಲ. ಸಿಹಿ ಇರುತ್ತೆ ಇರುತ್ತೆ ಇರುತ್ತೆ ಸಿಹಿ ಇರುತ್ತೆ, ಚೆನ್ನಾಗಿರುತ್ತೆ, ಸಿಹಿ ಆಗಿರುತ್ತೆ. ಗೊತ್ತಾಗ್ತಲ್ಲವಾ, ನೋಡೋಣ. ಈಗ ಮುಂದವರು ಕಾಯ್ತಾ ಇದ್ದಾರೆ ಉತ್ತರ, ನಾವು ಹೇಳ್ತೀವಿ ಯಾಕೋ ಇವ್ರಿಗೆ ಸಿಗ್ತಾ ಇಲ್ಲ ಅಂತ, ನೋಡೋಣ. ಹಾ, ಧನ್ಯವಾದ ರಮೇಶ್, ನಮಸ್ಕಾರ. ಕೇಳಿದ್ರೆ ಇದೆ, ಯಾರು ಉತ್ತರ ಹೇಳ್ತಾರೆ ನೋಡೋಣ. ಕಡತವಾಯ್ತು, ಯಾರು ಹೇಳ್ಬೋದು ನೋಡೋಣ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ತೆ, ನಾನು ಬಿಪಿ ಗಿರಿಜೇಶ್ ಅಂತ. ಗಿರಿಜೇಶ್ ಎಲ್ಲಿಂದ? ಮಾಜಿ ಸೈನಿಕ, ಇವಾಗ ರೈತ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿಂದ ಗಿರಿಜೇಶ್ ಅಣ್ಣ? ಮರಗೋಡಿಂದ ಸರ್. ಮರಗೋಡ್ನಿಂದ. ಮಾಜಿ ಸೈನಿಕರಂದ್ರೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಒಂದು 19 ವರ್ಷ ಮಾಡಿದೆ ಸರ್. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? 19 ವರ್ಷ ಸರ್ವಿಸ್ ಮಾಡಿದೆ. ಎಲ್ಲಿ ಎಲ್ಲಿ ಎಲ್ಲಿ ಕೆಲಸ ಮಾಡಿದ್ರಿ? ಎಲ್ಲೇ ಅಂದ್ರೆ ನಮ್ಗೆ 4 ದಿಕ್ಕೂ ಮಾಡಿದಂಗಾಗಿದೆ ಸರ್. ಹೌದಾ, ನಿಮ್ಮ ನಂಬರ್ ಹೇಳಿ ಒಂದ್ಸಾರಿ ನಿಮ್ದು ಪ್ರತ್ಯೇಕವಾಗಿ. ನನ್ನ ನಂಬರ್ 7022 7022 635635. ಓ, ಸುಲಭವಾಗಿ ಇಡ್ಬೋದು ನಿಮ್ ನೆನ್ಪು, ನಿಮ್ ಸಂಖ್ಯೆ ನೆನಪಿನಲ್ಲಿ ಅಲ್ವಾ? 6 3 5 6 3 5 ಕೊನೆಯದು, ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬಹುದು. 7022 6 3 5 6 3 5, ಒಳ್ಳೇದೆ. ಗಿರಿಜೇಶ್ ಅಣ್ಣ, ಈಗ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ, ಉತ್ತರ ಸಿಕ್ಕಿರ್ಬೇಕು ನಿಮ್ಗೆಲ್ವಾ? ಪ್ರಾಬ್ಲಮ್ ಕೊಡಗಿನಲ್ಲಿ ಒಂದು ಹಣ್ಣಿನ ಬೆಳೆ ಇದೆ, ಬಹಳ ವರ್ಷಗಳಿಂದ ಬೆಳೆಯಲಾಗ್ತಾ ಇದೆ, ಕಾಫಿ ತೋಟಗಳಲ್ಲೂ ನಮ್ಮ ಕೃಷಿಕರು ಬೆಳೀತಾರೆ. ಆದ್ರೆ ಹಣ್ಣಿಗೆ ರುಚಿನೇ ಇಲ್ಲ, ಹುಳಿನೂ ಇಲ್ಲ, ಸಿಹಿನೂ ಇಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಹೌದು, ಸರಿಯಾಗಿ ಹೇಳಿದ್ರಿ, ಬೆಣ್ಣೆ ಹಣ್ಣು. ನೋಡಿ ನೋಡಿ ಅಲ್ವಾ, ನೋಡಿ. ಇನ್ನೊಂದು ಹೆಸರು ಹೇಳ್ತಾರೆ ಬಟರ್ ಫ್ರೂಟ್ಗೆ, ಏನು ಹೇಳ್ಬೋದಾ? ಬೆಣ್ಣೆಹಣ್ಣು. ಆಯ್ತು, ಬೆಣ್ಣೆ ಹಣ್ಣು ಅನ್ನೋದು ಕನ್ನಡ, ಬಟರ್ ಫ್ರೂಟ್ ಅನ್ನೋದು ಇಂಗ್ಲಿಷ್. ಇನ್ನೊಂದು ಇಂಗ್ಲಿಷ್ನ ಹೆಸರನ್ನ ಕರೀತಾರೆ, ಯಾವ್ದದು? ಎ ಇಂದ ಶುರುವಾಗುತ್ತೆ. ಅವಕ್ಯಾಡೋ. ಅವಕ್ಯಾಡೋ ಕೇಳಿದ್ರಲ್ವಾ? ಅವಕ್ಯಾಡೋ ಅಲ್ವಾ? ಹೌದು. ಮುಂದಿನ ಭಾನುವಾರ ಸಂಜೆ 5 ಅವಕಾಡೋ ಬಗ್ಗೆ, ಬೆಣ್ಣೆ ಹಣ್ಣಿನ ಬಗ್ಗೆ ಕಾರ್ಯಕ್ರಮ ಮೂಡಿ ಬರುತ್ತೆ, ಆಲಿಸ್ಕೊಳ್ಳಿ. ಹಾ, ಬೇರೆಯವರನ್ನು. ಧನ್ಯವಾದ. ನಿಮ್ದು ಎಷ್ಟು ಕೃಷಿ ತೋಟ ಗದ್ದೆ ಇದೆ ಗಿರಿಜೇಶ್ ಅಣ್ಣ? ಕೃಷಿ ಇದು ಕಾಫಿ ತೋಟ 4 ಸರ್, ಗದ್ದೆ ಒಂದು 100 ಆದ್ರೆ ನಾನು ಸರ್ವಿಸಲಿರುವಾಗ ಮತ್ತೆ ತಂದೆ ಪಾಲ್ ಕೊಟ್ಮೇಲೆ ಒಂದ್ ಸ್ವಲ್ಪ ಮಾಡೋದು ತಾಪತ್ರೆ ಆಯ್ತು. ತೋಟ ನಡೆಸ್ತಾ ಇದ್ದೀನಿ ಇವಾಗ, ಕಾಫಿ ಮೆಣಸು ಬಾಳೆ ಅಡಿಕೆನೂ ಸ್ವಲ್ಪ ಸ್ವಲ್ಪ ಇದೆ, ಅಲ್ಲಿ ಕರಿಮೆಣಸು ಶುಂಠಿ ಎಲ್ಲ ಹಾಕೊಂಡಿದ್ದೀನಿ ಸೈಡ್ ಸೈಡ್ ಅಲ್ಲಿ. ದನಕರುಗಳು ಎಷ್ಟಿದ್ದಾವೆ? ದನಕರುಗಳು ಬೆಳೆದು ಇದು ಮಾಡಿಲ್ಲ ಸರ್, ಸ್ವಲ್ಪ ನಾವು ಆ ಕಡೆ ಕಡೆ ಮಕ್ಕಳು ಹೊರಗಡೆ ಇರೋದ್ರಿಂದ ಅಲ್ಲಿ ಹೋಗೋದು ಬರೋದಿರುತ್ತಲ್ಲ. ಸರಿ ಸರಿ ಸರಿ, ಆಗ್ಲಿ, ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಅವಕ್ಯಾಡು, ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಒಳ್ಳೆ ಬೇಡಿಕೆಯಲ್ಲಿರುವ ಹಣ್ಣು ಅಂತ ಅನ್ಕೊಂಡು ನೀವು ತಿಳ್ಕೊಂಡಿದ್ದೀರಿ. ಕೊಡಗಿನಲ್ಲಿ ಬಹಳಷ್ಟು ಜನ ಬೆಳೀತಿದ್ದಾರೆ. ಈ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗ್ತದೆ ಬರುವ ಭಾನುವಾರ 5 ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್, ಚಂದ್ರು ಸರ್ ಮಾಡಿ. ಚಂದ್ರು ಅವರೇ, ಬೆಣ್ಣೆ ಹಣ್ಣು ತಿಂದಿದ್ದೀರಾ? ಬೆಣ್ಣೆ ಹಣ್ಣು ತಿಂದಿಲ್ಲ ಸರ್, ನಮ್ಮ ಕಡೆ ಇಲ್ಲ. ಓ, ಬೆಣ್ಣೆ ಹಣ್ಣು ಇಲ್ಲ, ತುಪ್ಪದ ಹಣ್ಣು ಇಲ್ಲ. ನಿಮ್ ಕಡೆಗೆ ಬೆಳೆದಿಲ್ಲ ಅಥವಾ ಸಿಕ್ಕಿಲ್ವಾ? ಇಲ್ಲ ಸರ್, ನಮ್ ಕಡೆ ಇಲ್ಲ ಸರ್. ನೋಡಿದೀರಾ ಬೆಣ್ಣೆ ಹಣ್ಣು? ಇಲ್ಲ ಸರ್, ನೋಡಿಲ್ಲ. ಕೇಳಿದಿರಿ, ಹೆಂಗಿರುತ್ತಂತ ಏನಾದ್ರೂ ಕಲ್ಪನೆ? ಅದು ಇಲ್ಲ ನೋಡಿ, ತುಂಬಾ ದೂರ ಇಲ್ಲ, ಆದ್ರೂ ನಿಮ್ಮ ಕಣ್ಣಿಗೆ ಯಾಕೋ ಬಿದ್ದಿಲ್ಲ, ನಿಮ್ಮ ಹೊಟ್ಟೆಗೆ ಯಾಕೋ ಸೇರಿಲ್ಲ ಅದು ಹಣ್ಣು. ನೋಡಿ ನೋಡಿ, ಮಾರ್ಕೆಟ್ ನಲ್ಲಿ ಹೋದಾಗ ಸುಮಾರು ಕಡೆಗೆ ಈಗ ಹಣ್ಣಿನ ಮಾರ್ಕೆಟ್ ನಲ್ಲಿ ಇದು ಇರುತ್ತೆ, ನಿಮ್ ಕಡೆಗೆ ಮಂಡ್ಯ ಮೈಸೂರ್ ಕಡೆಗೆ ಆಮೇಲೆ ಬೆಂಗಳೂರು ಕಡೆಗೆಲ್ಲ ಇದ್ದೇ ಇರುತ್ತೆ. ಬೆಣ್ಣೆ ಹಣ್ಣಿನಲ್ಲಿ ಒಳ್ಳೆ ತುಪ್ಪದಂತಹ ಅಂಶ 5-10% ಹಿಡಿದು 30%ವರೆಗೆ ಇರುತ್ತಂತ, ಅದಕ್ಕೆ ಬೆಣ್ಣೆ ಹಣ್ಣು ಅಂತ ಹೇಳಿ. ಬೆಣ್ಣೆ ಬೆಣ್ಣೆ ತರ ಎಣ್ಣೆ ಅಂಶ ಇರುತ್ತೆ, ಅದು ಆರೋಗ್ಯಕ್ಕೂ ಅನುಕೂಲ. ಇನ್ನು ಪೊಟ್ಯಾಷಿಯಂ ಬಹಳ ಚೆನ್ನಾಗಿರುತ್ತಂತ ಹೇಳ್ತಾರೆ. ಹಾಗೆ ನೀವು ನಿಮ್ಮ ಜಮೀನಲ್ಲಿ ಒಂದೆರಡು ಹಾಕೊಳ್ಳಿ, ಒಂದು ಹಾಕೊಂಡ್ರೆ ಸಾಕು, ನೀವು ಉಪಯೋಗಿಸ್ಕೊಂಡು ಮಾರಾಟ ಮಾಡಿ ಕೆಲವೊಬ್ರು 2,000, 4,000, 5,000 ರೂಪಾಯಿ ತನಕ ಒಂದೊಂದು ಮರದ ಹಣ್ಣಿನಿಂದ ದುಡ್ಡು ಮಾಡ್ಕೊಂತಾರೆ. ಭೂಮಿ ಅನ್ನೋದಕ್ಕಿಂತ ಸ್ವಲ್ಪ ನೀರನ್ನು ಕೇಳುತ್ತೆ, ಒಂದು ಹದವಾದ ತೇವ ಇದ್ರೆ ಒಳ್ಳೇದೇ, ತುಂಬಾ ಬರಡು ಭೂಮಿ ಅಷ್ಟು ಒಳ್ಳೇದಲ್ಲ. ಹಾಕಿ ನೋಡಿ ಗೊತ್ತಾಗುತ್ತೆ. ಈಗ ಅದು ಮಲೆನಾಡು ಭಾಗಗಳಲ್ಲಿ ಹೆಚ್ಚಿರೋದ್ರಿಂದ ಇದ್ರ ಬಗ್ಗೆ ಇನ್ನೂ ಅಧ್ಯಯನಗಳು ಸಂಶೋಧನೆಗಳು ಚಟ್ಟಳಿಯ ನಮ್ಮ ಭಾರತೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ನಡೀತದವೆ. ಕೃಷಿ ಅಧಿಕಾರಿ ಮಾತಾಡ್ತಾರೆ? ಇಲ್ಲ, ಅವ್ರದ್ದು ಅಲ್ಲದ, ಅವ್ರ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾತಾಡಲ್ಲ, ಅವ್ರ ಕೃಷಿ ಇಲಾಖೆ ಬಗ್ಗೆ ಮಾತಾಡೋದು. ಕೃಷಿ ಇಲಾಖೆ. ಹೌದು. ಚಂದ್ರ ಅವರೇ, ಮಳೆ ಕಡಿಮೆ ಆಗಿದೆ ನಿಮ್ ಕಡೆಗೆ ಹೇಗೆ? ಮಳೆ ಆಗಲೇ 4 ದಿವಸ ಆಯ್ತು. ಹೌದಾ? ಪ್ರಶ್ನೆ ನಿಮ್ಗೆ, ಹುಚ್ಚುನಾಯಿ ರೋಗ ಯಾವ ಜೀವಿಗಳಲ್ಲಿ ಕಾಣಿಸ್ತದೆ ಅಂತ ಹೇಳ್ಬೋದಾ? ಏನ ಸರ್? ಹುಚ್ಚುನಾಯಿ ರೋಗ. ನಾಯಿಗಳು ಸರ್. ನಾಯಿ, ಹುಚ್ಚುನಾಯಿ ಅಂತಂದ್ರೆ ಅದರಲ್ಲೇ ಐತೆ ಅಲ್ವಾ ಅರ್ಧ. ಇನ್ನು ಇನ್ ಯಾವ ಜೀವಿಗಳಲ್ಲಿ ಕಾಣಿಸುತ್ತೆ? ಬೇರೆ ಜೀವಿಗಳಲ್ಲಿ ಕಾಣಿಸುತ್ತೆ, ಮನುಷ್ಯರಿಗೂ ಬರುತ್ತೆ ಹುಚ್ಚುನಾಯಿ. ಮನುಷ್ಯರು ಹಂಗೆ ದನಗಳಿಗೂ, ಮನುಷ್ಯರು ಬಿದ್ದಿರಲ್ಲ ಹಂಗೆ ದನಗಳು ಒಂದೊಂದ್ ಗೂಟ ಪಾಠ ಎಲ್ಲ ಕಿತ್ತೆ ಬಿಡೈತಾರೆ ಸರ್. ನೋಡಿ, ಅದು ಹುಚ್ಚುನಾಯಿ ಮನುಷ್ಯರಿಗೆ ಕಡಿದ್ರೆ ಹುಚ್ಚುನಾಯಿ ರೋಗ ಮನುಷ್ಯರಿಗೂ ಬರುತ್ತೆ, ಜಾನುವಾರುಗಳಿಗೂ ಬಂದ್ಬಿಡುತ್ತೆ, ಪ್ರಾಣಿಗಳಿಗೂ ಬರುತ್ತೆ. ಹೌದು ಸರ್. ನಾಯಿ ಕಡಿದ್ರೆ, ನಾಯಿ ಜಾನುವಾರು ಮನುಷ್ಯ ಇವುಗಳಿಗೆ ಹುಚ್ಚುನಾಯಿ ರೋಗ ಬರುತ್ತೆ. ಧನ್ಯವಾದ ಚಂದ್ರು, ನಮಸ್ಕಾರ. ಧನ್ಯವಾದ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಸಂಪರ್ಕ ಮಾಡಿ ಮಾತನಾಡಿದ್ದೀನಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ಮುಂದಿನ ಮಾತಾಡಿ, ಯಾರು ತಾವು, ನಿಮ್ಮ ಹೆಸರು? ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲ. ಇಲ್ಲ, ನಿಮ್ಮ ಧ್ವನಿ ಸರಿ ಕೇಳ್ತಾ ಇಲ್ಲಣ. ಒಳ್ಳೆ ಜಾಗದಲ್ಲಿ ಕೂತ್ಕೊಂತಿರೋ ನಿಂತ್ಕೊಂತಿರೋ ನೋಡಿ. ಇಲ್ಲ, ಕೇಳ್ತಾ ಇಲ್ಲ. ಕ್ಷಮೆ ಇರಲಿ, ಬೇಸರ ಮಾಡ್ಕೋಬೇಡಿ. ಮುಂದಿನ ಕರೆ ಯಾರು ಮಾಡ್ತೀರಿ ನೋಡಿ. ನಮಸ್ಕಾರ. ಯಾರು? ಕಡಿತವಾಯ್ತು. 08272200006 ಈ ಸಂಖ್ಯೆ. ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಲಭ್ಯ ಇದೆ ಶ್ರೋತೃಗಳೇ, ಮಾತಾಡ್ಬೋದು. ಮುಂದಿನ ಕರೆ ಇಲ್ಲ, ವ್ಯತ್ಯಾಸ ಆಯಿತು. ಇನ್ನು 4-5 ನಿಮಿಷ ಸಮಯ ಇದೆ, ಒಂದಿಬ್ಬರು ಮೂವರ ಜೊತೆಗೆ ಮಾತಾಡ್ಬೋದು ಶ್ರೋತೃಗಳೇ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಗಮನಿಸಿಕೊಳ್ಳಿ, ನಾಳೆ ಬುಧವಾರ ಸಂಜೆ 6:20 ಸೋಮವಾರಪೇಟೆ ತಾಲೂಕು ಶಿರಂಗಳ್ಳಿಯ ಕೃಷಿಕ ನಾಪಂಡ ಬೋಪಣ್ಣ ಅವರೊಡನೆ ಸಂದರ್ಶನ ಇದೆ. ಗುರುವಾರ ಜೇನು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ತಿಳಿಸ್ತಾರೆ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮದ ಬಿಸಿ ಪನ್ನಪ್ಪ ಅವರು. ಕರೆ ಮುಂದಿಂದು ವ್ಯತ್ಯಾಸ ಆಯಿತು. ಶುಕ್ರವಾರ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಡಾಕ್ಟರ್ ಚೌರೀರ ಜಗತ್ತಿಮ್ಮಯ್ಯ ಹಾಗೂ ಚೌರೀರ ನಿರನ್ ಮಂದಣ್ಣ ಅವರ ವಿಚಾರಗಳು ಪ್ರಸ್ತಾಪ ಆಗ್ತದವೆ. ಕರೆ ನಮಸ್ಕಾರ, ಮಾತಾಡಿ ಹೇಳಿ. ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ ಹೇಳಿ. ಯಾರು? ಇಲ್ಲ, ನಮ್ಮ ಧ್ವನಿ ಅವ್ರಿಗೆ ಕೇಳಿಸೋದಿಲ್ಲೋ ಗೊತ್ತಾಗ್ತಲ್ಲ. ಮುಂದಿನ ಕರೆ ನಮಸ್ಕಾರ ಹೇಳಿ. ಹಾ, ಮಾತಾಡಿ. ಯಾರು ತಾವು? ಗಣೇಶ್ ಕುಮಾರ್ ಕೋತೂರು ಸರ್. ಗಣೇಶ್ ಕುಮಾರ್ ಕೋತೂರು. ಗಣೇಶ್ ಅವರೇ, ಎಷ್ಟು ಜಮೀನ್ ಇದೆ, ತೋಟ ಇದೆ? ಎಷ್ಟು ತೋಟ ಇದೆ, ಗದ್ದೆ ಇದೆ, ದನಕರುಗಳಿದಾವೆ? ಒಂದು ಎಕರೆ. ಸ್ವಲ್ಪ ಗದ್ದೆ ಹೊರಗಡೆ ಎಲ್ಲ ಮಾಡ್ತಾ ಇದ್ದೀನಿ. ಹಾ, ಎಷ್ಟು ಮಾಡ್ತೀರಿ? ಒಂದು 12 ಎಕರೆ ಸರ್. 12 ಎಕರೆ? ಹೌದು. ನಿಮಗೆ ದೊಡ್ಡ ನಮಸ್ಕಾರ. ನಾನು ಕಾರ್ಪೆಂಟರ್ ಕೆಲಸ ಮಾಡುದು, ಮಳೆಗಾಲದಲ್ಲಿ ಕರೆಂಟ್ ಎಲ್ಲ ಹೋಗಿ ಕೆಲಸ ಇರೋದಿಲ್ಲ ಸರ್. ವಾ ವಾ, ಎಂತ ಆಲೋಚನೆ ನೋಡಿ, ಮಳೆಗಾಲದಲ್ಲಿ ಸರಿ ಕರೆಂಟ್ ಇರೋದಿಲ್ಲ, ಕಾರ್ಪೆಂಟರ್ ಕೆಲಸ ಸರಿ ಮಾಡಕ್ಕಾಗಲ್ಲ, ಅದಕ್ಕೆ ಮಳೆಗಾಲದಲ್ಲಿ ಒಳ್ಳೆ ಆಸಕ್ತಿ ತೋರಿಸಿ 12 ಎಕರೆ ಬೇರೆ ಬೇರೆ ಗದ್ದೆಯನ್ನ ತೆಗೆದುಕೊಂಡು ಗುತ್ತಿಗೆ ಮಾಡ್ತಾ ಇದ್ರಿ. ಬಹಳ ಸಂತೋಷ ಆಯ್ತು. ನಿಮ್ಮಂತವ್ರು ನಾಡಿನಲ್ಲಿ ಎಷ್ಟಿದ್ರು ಸಾಲದೆ. ಎಷ್ಟು ಜನಗಳದ್ದು ತಗೊಳ್ತೀರಿ ಗಣೇಶಣ್ಣ? ಎಷ್ಟು ಜನಗಳದ್ದು ಗದ್ದೆ ತಗೊಳ್ತೀರಿ? ಒಂದ್ ಐದ್ ಜನರು ಸರ್, ಒಂದ್ 350 ಬಟ್ಟಿ ಅಂತೇಳಿ ನಾನು ಅಂದಾಜಿರ್ಬೋದು. ಹೆಂಗೆ ಈಗ ಒಂದ್ ಎಕರೆಗೆ ಎಷ್ಟು ಭತ್ತ ವಾಪಸ್ ಕೊಡ್ತೀರಿ ಅವ್ರಿಗೆ ಬೆಳೆದ್ಮೇಲೆ? ಭತ್ತ ವಾಪಸ್ ಅವರಿಗೆ ಅಂತ ಹೇಳಿದ್ರೆ ಎಲ್ರದ್ದು 70-70 ಬಟ್ಟಿ ಅಂತ ಲೆಕ್ಕ. ಅವರಿಗೆ ಒಂದು 5-5 ಕ್ವಿಂಟಲ್ ಎರಡೂವರೆ ಕ್ವಿಂಟಲ್ ಭತ್ತ ಕೊಡುವಾಗ್ತಾರೆ ಐದ್ ಜನರು. ಮಲ್ಲಮಾಡ ಕುಟುಂಬದವರು ಬೆಕ್ಕೆಸಡ್ಲೂರು, ಅಲ್ಲಿ ಮಾಡ್ತಾ ಇದ್ದಾರೆ. ನೀವ್ ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರಿ ಅಂತ ಆಮೇಲೆ ಒಂದ್ ದಿನ ಸಂದರ್ಶನ ಮಾಡೋಣ. ನಿಮ್ಮ ಸಂಖ್ಯೆನ ಕೊಡ್ಬೋದಾ ಗಣೇಶಣ್ಣ? ಕೊಡ್ಬೋದು ಸರ್. ಹೇಳಿ ಹೇಳಿ. 9-4-9-4 8-8 ಹೆಚ್ಚಿಗೆ ಆದಂಗೆ ಆಯ್ತು. 2-4-6-8-10-11 ಆಯ್ತು. ಇಲ್ಲ ಸರ್, 9-4-9-4 ಇರ್ಲಿ, ಸರಿಯಾಗಿ ಹೇಳಿದ್ರಿ. ಈಗ ತೊಂದ್ರೆ ಇಲ್ಲ, ಮಾತಾಡೋಣ. ಪ್ರತ್ಯೇಕವಾಗಿ ಮಾತಾಡಿಸ್ತೀವಿ. ಖುಷಿ ಆಯ್ತು ನೀವು ನೋಡಿ. ನಿಮ್ಮ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಈ ಕಡೆ ಗದ್ದೆ ಬೆಳ್ಕೊಂಡು ಗದ್ದೆಯಲ್ಲೂ ನಿಮಗೆ ಏನು ಬೇಕಾಗಿರೋ ಭತ್ತ ಬೆಳ್ಕೊಂಡು ಮತ್ತೆ ಮಾರಾಟನೂ ಮಾಡ್ತೀರಲ್ವಾ? ಒಳ್ಳೇದು. ಖುಷಿ ಆಯ್ತು. ಪ್ರಶ್ನೆ ನಿಮಗೆ, ಕೊಡಗಿನಲ್ಲಿ ತೇಗವನ್ನು ಬೆಳೀತಾರಲ್ವಾ? ಕಾರ್ಪೆಂಟರ್ ಕೆಲಸ ಮಾಡೋದ್ರಿಂದ ನಿಮಗೆ ಪೂರ್ವಕವಾದ ಪ್ರಶ್ನೆ ಕೇಳಣ ಅನ್ಕೊಂಡ್ವಿ. ತೇಗ ಬೆಳೀತಾರಲ್ವಾ? ತೇಗದ ಏನು ಕಟ್ಟಿಗೆಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಕೆಲಸಕ್ಕಲ್ವಾ? ಹೌದು. ಒಳ್ಳೆ ಗಟ್ಟಿ ಕಟ್ಟಿಗೆ ಅಲ್ವಾ? ಗೆಜ್ಜಲ ತಿನ್ನಲ್ಲ, ಮತ್ತೆ ಬೆಲೆ ಬಾಳ್ತಕ್ಕಂಥದ್ದು ಅಲ್ವಾ? ಹೌದು, ಅದು ಒಂದು ಸ್ಮೆಲ್ ಕೂಡ ಅಂದ್ರೆ ಗೆಜ್ಜಲ್ ಮುಟ್ಟೋದಿಲ್ಲ. ನಿಜ, ಸಾಧಾರಣ ಮಳೆಯಲ್ಲಿ ಬಿಸಾಕಿದ್ರು ಏನಾಗೋದಿಲ್ಲ ಸರ್. ನಿಜ ನೋಡಿ, ಅಂತ ಗಟ್ಟಿ ಕಟ್ಟಿಗೆ ಅಲ್ವಾ? ಹೌದು. ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ ಹೇಳ್ಬೇಕು ತಾವು? ಟೀಕ್ ಅಂತ ಸರ್. ಟೀಕ್ ಅಲ್ವಾ? ಟೀಕ್ ವುಡ್. ಟೀಕ್ ವುಡ್ ಸ್ಪೆಲ್ಲಿಂಗ್ ಹೇಳ್ತೀರಾ ಒಂದೊಂದು ಅಕ್ಷರ? ಟೀಕ್ ವುಡ್, TEECK. ತಪ್ಪಾಯ್ತು ನೋಡಿ, ಅಲ್ಲೇ TEECK ತಪ್ಪಾಯ್ತು. ಅದೇ TEAK. ಇಲ್ಲ ಅಲ್ಲ, ಅದು ಏನಾಗುತ್ತೆ, ಎಷ್ಟೋ ಪದಗಳು ಗೊತ್ತಿರಲ್ಲ. ನಾವು ಆರಾಮಾಗಿ ಕರಿತಿರ್ತೀವಿ, ಅದನ್ನ ಒಂದೊಂದಾಗಿ ಬಿಡಿಸಿ ಹೇಳಿ ಅಂತಂದಾಗ ಕಷ್ಟ ಆಗ್ತದೆ. TEAK ಅಷ್ಟೇ. ಹೌದು, ಧನ್ಯವಾದ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಕೆಳಗರೆ. ಸಮಯ ಇನ್ನು ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಆಸಕ್ತಿಯಿಂದ ನೀವೆಲ್ಲ ಸಂಪರ್ಕ ಮಾಡಿದಿರಿ, ಮತ್ತೆ ಇನ್ನು ಎಷ್ಟೋ ಜನ ಸಂಪರ್ಕ ಮಾಡಲಿಕ್ಕೆ ಕಾತುರರಾಗಿದ್ದೀರಿ, ಆದರೆ ಸಮಯ ಇಲ್ಲ. ಆಲಿಸಿದವರಿಗೆ, ಸಂಪರ್ಕ ಮಾಡಿರೋರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ಶಿರಂಗಳ್ಳಿಯ ಕೃಷಿಕ ನಾಪಂಡ ಬೋಪಣ್ಣ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿಯನ ವಿವರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಂಗೆ ಲೋಕ ಶಿಕ್ಷಣ ಇಲಾಖೆನ ಕಡೆಯಿಂದ ಇಂದು ಮಡಿಕೇರಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕರ ಕಚೇರಿನ ಅಂಗಳಲ್ಲಿ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಮತ್ತು ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಅವು ಮಾತಾಡಿ, ಜಿಲ್ಲೆಯಲ್ಲಿ ಸಾಕ್ಷರತೆ ಪ್ರಮಾಣ 82% ಪೂರ್ತಿ ಸಾಕ್ಷರತೆ ಹೊಂದಿಕೆ ಪ್ರಯತ್ನ ನಡೆಯೋಕ್ಕೂ, ಪ್ರತಿಯೊಬ್ಬರೂ ಓದಿಕೆ ಮತ್ತು ಬರೆಯಕ್ಕೆ ಕಲಿಯೋಕ್ಕೂ, ಜಿಲ್ಲೆನ 100% ಸಾಕ್ಷರತಾ ಜಿಲ್ಲೆಯಾಗಿ ಮಾಡಿಕೆ ಎಲ್ಲವೂ ಕೈ ಜೋಡಿಸೋಕ್ಕೂ, ಹಳ್ಳಿ ಕಡೆನ ಪ್ರತಿಯೊಬ್ಬರ ಮನೆ ಹಂಗೆ ಮನಸ್ಸನ್ನ ತಲುಪಿ ಹೆಣ್ಮಕ್ಕ ಮತ್ತು ಶಿಕ್ಷಣ ವಂಚಿತ ವರ್ಗದವರ ಕಲಿಕೆಗಾಗಿ ಸಾಕ್ಷರತಾ ಕಾರ್ಯಕ್ರಮ ಜನಾಂದೋಲನಕ್ಕೆ ಕಾಯ ವಾಚ ಮನಸ್ಸ ಭಾಗವಹಿಸಿ ಸೇವೆ ಮಾಡುವ ಸಂಕಲ್ಪ ಮಾಡಿಕೊಂಡೊಳೆ. ವಿದ್ಯೆ ಇಲ್ಲದವು ಎಲ್ಲ ವಿದ್ಯೆನ ಕಲಿತು ವಿದ್ಯಾವಂತರಾಗಿ ಕೌಶಲಾಭಿವೃದ್ಧಿ ಆಕೆ ಹಂಗೆ ಕಲಿತಿರುವ ಸಮಾಜದ ಬೆಳವಣಿಗೆಗೆ ನಾನು ಕಲಿತರುಣನ ಕಲಸಿ ತೀರಿಸಿನತ್ತ ಅವು ಪ್ರತಿಜ್ಞಾವಿಧಿ ಹೇಳ್ದು. ಜಿಲ್ಲಾ ಪಂಚಾಯತಿನ ಸಿಇಒ ಬಮೋರ್ ಸಿಂಗ್ ಮೀನವು ಮಾತಾಡಿ, ಕೊಡಗು ಜಿಲ್ಲೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಸಿ ನೋಡ್ರೆ ಒಂದು ಹೆಜ್ಜೆ ಮುಂದೆ ಉಟ್ಟು, ಆದರೆ ಹಾಡಿಗಳಲ್ಲಿ ಇನ್ನೂ ಸಹ ಸಾಕ್ಷರತೆ ಪ್ರಮಾಣ ಜಾಸ್ತಿ ಹಾಕು. ಕಲಿಯಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮೂಲ ಅಕ್ಷರ ಕಲಿಕೆಗೆ ನಿಗಾ ಕೊಡೋಕು, ಎಲ್ಲವೂ ಎಲ್ಲವುಕ್ಕಾಗಿ ಕಲಿಸೋಕು, ಇದರಿಂದ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಾಕ್ಷರತಾಧಿಕಾರಿ ಎಂ ಕೃಷ್ಣಪ್ಪ, ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ವೇದಮೂರ್ತಿಯು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾ ಪಂಚಾಯಿತಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗ ಮಡಿಕೇರಿ ಪಶು ವೈದ್ಯಕೀಯ ಆಸ್ಪತ್ರೆ ಹಂಗೆ ಮರಗೋಡು ಗ್ರಾಮ ಪಂಚಾಯಿತಿ ಇವರ ಕೂಡು ಕೂಟಲಿ 4/15 ಬೇಸ್ತಾರ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಲಿ ಮಿಶ್ರ ತಳಿ ಹಸು ಮತ್ತು ಕರುಗಳ ಪ್ರದರ್ಶನ ಏರ್ಪಾಡಾಟು. ಶಿಬಿರಲ್ಲಿ ಸಾಕಿದ ನಾಯಿಗಳಿಗೆ ಪುಕ್ಸಟೆ ರೇಬಿಸ್ ನಿರೋಧಕ ಲಸಿಕೆನ ಕೊಟ್ಟವೆ. ಹಂಗೆ ಶಿಬಿರಲ್ಲಿ ಭಾಗವಹಿಸಿದ ಒಳ್ಳ ತಳಿನ ಮಿಶ್ರ ತಳಿ ಹಸು ಕರುಗಳಿಗೆ ಇನಾಮನ ಕೊಟ್ಟವೆತ್ತ ಪಶು ವೈದ್ಯಾಧಿಕಾರಿಗ ತಿಳಿಸೋಳು. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆನ ಆಜಾದಿಕ್ಕ ಅಮೃತ ಮಹೋತ್ಸವದ ಪ್ರಯುಕ್ತ ಸರ್ಕಾರ 18 ವರ್ಷ ಮೇಲ್ಪಟ್ಟ ಎಲ್ಲ ಸಾರ್ವಜನಿಕರಿಗೆ ಪುಕ್ಸಟೆ ಮುಂಜಾಗ್ರತಾ ಕೋವಿಡ್ ಲಸಿಕೆ ಕೊಡುವ ಕಾರ್ಯಕ್ರಮನ ಇದೇ ತಿಂಗಳ 30 ಮುಟ ನಡೆಸಿದೆ. ಈ ನಿಟ್ಟಲ್ಲಿ ಜಿಲ್ಲೆನ ಎಲ್ಲ ಆರೋಗ್ಯ ಕೇಂದ್ರಗಳ ಲಸಿಕಾ ವಿಭಾಗಲಿ ಮುಂಜಾಗ್ರತಾ ಕೋವಿಡ್ ಲಸಿಕೆನ ಕೊಡಿಕೆ ಕ್ರಮ ತಗೊಂಡೊಳುತ್ತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿತ್ತು. ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸುವ ವಿಶ್ವ ರೇಬಿಸ್ ದಿನಾಚರಣೆಯ ಪ್ರಯುಕ್ತ ಇದೇ ತಿಂಗಳ 15-29 ಮಡಿಕೇರಿ ತಾಲೂಕಿನ ಬೇರೆ ಬೇರೆ ಪಶು ಚಿಕಿತ್ಸಾಲಯಗಳಲ್ಲಿ ರೇಬಿಸ್ ಲಸಿಕಾ ಅಭಿಯಾನ ಏರ್ಪಾಡಾಟು. 15 ಮರಗೋಡು, 16 ಸಂಪಾಜೆ, 17 ಬೆಟ್ಟಗೇರಿ, 19 ಮಕ್ಕಂದೂರು, 20 ಬಲ್ಲಮೋಟಿ, 21 ಕೆ ನಿಡುಗಣೆ, 22 ಮೂರ್ನಾಡು, 23 ಚಿರಂಬಾಣಿ, 24 ಭಾಗಮಂಡಲ, 26 ನಾಪೋಕ್ಲು, 27 ಚೆಂಬು, 29 ಕಕ್ಕಬ್ಬೆ, ಹಂಗೆ 30 ತಾಳತ್ತಮ್ಮನೆ ನೇತಾಜಿ ಯುವ ಕೇಂದ್ರದ ಅಂಗಳಲ್ಲಿ ಅದು ದಿನ ಬೆಳಿಗ್ಗೆ 9 ಮಧ್ಯಾಹ್ನ 1 ಮುಟ ಲಸಿಕಾ ಶಿಬಿರ ನಡೆದಿತ್ತ ಪಶುವೈದ್ಯ ಆಸ್ಪತ್ರೆನ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರಸನ್ನ ಅವು ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇವರ ಕೂಡು ಕೂಟಲಿ ಇದೇ ತಿಂಗಳ 25 ಬೆಂಗಳೂರಿನ ನಮ್ಮನೆ ಸಾಂಸ್ಕೃತಿಕ ಕಲಾಕೇಂದ್ರದಲ್ಲಿ ಅರೆಭಾಷೆ ವಿಶ್ವಕೋಶ ಬಿಡುಗಡೆ ವಿಚಾರಗೋಷ್ಠಿ ಮತ್ತು ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಏರ್ಪಾಡಾಟು. ಸಿಂಗಾಪುರದಲ್ಲಿ ನಡೆದ ಅಂತಾರಾಷ್ಟೀಯ ಏಷ್ಯನ್ ನೆಟ್ಬಾಲ್ ಆಟೋಟಲಿ ಭಾರತೀಯ ತಂಡದ ಉಪನಾಯಕಿಯಾಗಿ ಬಿಸಿ ಮೇಘನವು ತಂಡನ ಪ್ರತಿನಿಧಿಸಿ ಭಾರತಕ್ಕೆ 8ನೇ ಸ್ಥಾನ ತಂದುಕೊಟ್ಟಳು. ಈ ಸಾಧನೆ ಮಾಡಿರುವ ಮೇಘನ ಗೋಣಿಕೊಪ್ಪದ ಬಿಎ ಚನ್ನಪ್ಪ ಪೂಜಾರಿ ನಳಿನಾಕ್ಷಿ ದಂಪತಿಗಳ ಮಗಳು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಶಕ್ತಿ ದಿನ ಪತ್ರಿಕೆನ ಸ್ಥಾಪಕ ಸಂಪಾದಕ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಉಪನ್ಯಾಸ ಕಾರ್ಯಕ್ರಮ 4/15 ಮಧ್ಯಾಹ್ನ 2:30 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಿಮ್ನಾಸ್ಟಿಕ್ ಸಭಾಪಾಡಲಿ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಐಬಿಪಿಎಸ್ ರಾಷ್ಟೀಕೃತ ಬ್ಯಾಂಕು ಅಧಿಕಾರಿಗ ಮತ್ತು ಗುಮಸ್ತರ ಚಾಕ್ರಿಗಳಿಗೆ ನೇಮಕ ಮಾಡಿಕೊಳ್ಳಿಕೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ತರಬೇತಿನ ಕೊಟ್ಟವೆ. ಕುಸೀರವು ಇದೇ ತಿಂಗಳ 16 ಹೆಸರು ಕೊಡಕುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸೋಳು. ಭಾರತ ಸರ್ಕಾರ ಸಾರ್ವಜನಿಕರ ಆರೋಗ್ಯದ ಮಾಹಿತಿನ ಡಿಜಿಟಲೀಕರಣ ಮಾಡಿ ಒಬ್ಬ ಮನುಷ್ಯನ ಆರೋಗ್ಯದ ಮಾಹಿತಿನ ಒಂದೇ ಕಡೆ ಕೊಟ್ಟು ಆರೋಗ್ಯದ ಸೌಕರ್ಯ ಸುಲಭವಾಗಿ ಸಿಕ್ಕುವಂಗೆ ಮಾಡಿಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಅಕೌಂಟ್ IBHA ಅಭಾ ಕಾರ್ಡ್ ಯೋಜನೆಯನ್ನು ಶುರು ಮಾಡಿಟ್ಟು ಸಾರ್ವಜನಿಕರು ಗ್ರಾಮ ಒನ್ ಕೇಂದ್ರಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಅಕೌಂಟ್ ಕಾರ್ಡ್ಗೆ ಅರ್ಜಿ ಹಾಕಿ ಇದರ ಪ್ರಯೋಜನ ಪಡ್ಕೊಳ್ಳಕ್ಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸೋಳು. ಗೌಡ ಸಮಾಜ ಚೀರಂಬಾಣಿ ಇದರ ಹೊಸ ಸಭಾಭವನದ ಉದ್ಘಾಟನಾ ಜಂಬರ ಇದೇ ತಿಂಗಳ 18:00 ನಡೆದಿದೆ. ಮಡಿಕೇರಿ ದಸರಾ ಜನೋತ್ಸವ 2022 ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ 9 ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲಾ ತಂಡಗಳಿಂದ ಅರ್ಜಿ ಕರೆದಳು. ಪೂರ್ತಿ ಮಾಹಿತಿಯೊಟ್ಟಿಗೆ ದಸರಾ ಸಾಂಸ್ಕೃತಿಕ ಸಮಿತಿ ನಗರಸಭಾ ಕಚೇರಿ ಮಡಿಕೇರಿ ಇಲ್ಲಿಗೆ ಅರ್ಜಿ ಹಾಕಿಕೆ ಇದೇ ತಿಂಗಳ 15 ಆಕೇರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ.

எல்லாரும் எழுத்து படிச்சுட்டு பொம்மக்க பின்ன சிக்ஷணத்தஞ்ச தூரம் உள்ள வர்க்கக்காரட மக்களுக்கு படிப்புக்கு நைக்கொண்டு வந்து அவ்வாண்டுச்சு. ஜில்லா பஞ்சாயத்து சிஓ பன்வசிங் மீனாவு தக்க பண்ணிட்டு கொடகு ஜில்லை சாட்சரத்தில ராஜத்ரா எல்லா ஜில்லை கொஞ்சம் ஓரம் மட்டும் மின்ன உண்டு ஆச்சங்கி ஹாடில இன்னும் சாட்சரத்திர பிரமாண ஜாஸ்தி மாடுண்டு படிப்புக்கு பயத்து இல்ல அக்ஷர படிப்புற மீத நிக உண்டெங்கி மதியந்து அவ்வாண்டுச்சு. இதுல சாட்சரத்திர கணக்கு ஏற ஆப்பாந்து அவ்வாண்டுச்சு. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಾಕ್ಷರತಾ ಅಧಿಕಾರಿ ಎಂ ಕೃಷ್ಣಪ್ಪ, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವೇದ